ನಾಳೆ ಕಾಫಿ, ಕಾಳುಮೆಣಸು, ಏಲಕ್ಕಿ, ಅಡಿಕೆ, ಪ್ಯಾಸನ್ ಫ್ರೂಟ್ ಬೆಳೀತಿರುವ ವಿರಾಜಪೇಟೆ ತಾಲೂಕು ಮಗ್ಗಲ ಗ್ರಾಮದ ಪುಲಿಯಂಡ ಪಿ ಡೆನ್ನಿ ಅವರೊಡನೆ ಸಂದರ್ಶನ ಇದೆ. ಗುರುವಾರ ಕಾಳುಮೆಣಸಿನ ಸೊರಗು ರೋಗ, ಶುಂಠಿಯ ಕೊಳೆ ರೋಗಗಳ ಹತೋಟಿ ಕುರಿತು ಡಾಕ್ಟರ್ ಕೆ ವಿ ವೀರೇಂದ್ರ ಕುಮಾರ್ ಅವರು ಮಾತನಾಡುತ್ತಿದ್ದಾರೆ. ಶುಕ್ರವಾರ ನ್ಯಾನೋ ಯೂರಿಯಾ ಈ ಕುರಿತು ವಿಚಾರಗಳನ್ನು ತಿಳಿಸಿದರೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಎಂ ಎನ್ ಹರೀಶ್ ಅವರು. ಶನಿವಾರ ಕೃಷಿ ಪುಂಜ ಮೂಡಿಬರ್ತಾ ಇದೆ. ಕರೆ ಯಾರದು ನೋಡೋಣ. ನಮಸ್ಕಾರ, ಮಾತಾಡಿ. ಹಲೋ, ನಾವು ಕಾರ್ಕಳ ತಾಲೂಕು ಶಕ್ತಿನಗರ ಗ್ರಾಮದಿಂದ ಮಾತಾಡ್ತಿರೋದು. ಶಕ್ತಿನಗರ ಗ್ರಾಮದಿಂದ ಯಾರು? ನಾವು ದಾಮೋದರ್ ಅಂತ. ದಾಮೋದರ್ ಅವರು, ಹೆಸರು ಹೇಳಲಿಕ್ಕೆ ಸಂಕೋಚನ ದಾಮೋದರ್? ಹಾಗೇನಿಲ್ಲ ಸರ್. ಮತ್ತೆ ಮಳೆ ಹೇಗಿದೆ ಆ ಕಡೆಗೆ? ಮಳೆ ಈಗ ಬಿಸಿಲಿದೆ. ಬಿಸಿಲಿದೆ ಈಗ ಮೊನ್ನೆ ಎಲ್ಲ ವರುಣ ಅವತಾರ ಬಾರಿ ಬೇರೆ ಆಗಿದೆ ತುಂಬಾ. ಅಲ್ಲ, ಈಗಲೂ ಬಿಸಿಲಿದ್ಯಾ? ಈಗಲೂ ಬಿಸಿಲಿದೆಯಾ? ನಾವು ನೀವು ಮಾತಾಡ್ತಾ ಇದೀವಲ್ಲ, ಈಗ ಈಗಲೂ ಬಿಸಿಲಿಲ್ಲ ಸರ್. ಈಗ ತುಂಬಾ ಬಿಸಿಲಿತ್ತು ಅಲ್ವಾ? ರಾತ್ರಿ ಮಳೆ ಬರ್ಬೋದು. ಸಂಜೆ ಆಗ ತನಕ ಬಿಸಿಲಿತ್ತು ನಿಮ್ಮೂರಲ್ಲಿ ಅಲ್ವಾ? ಹೌದೌದು. ಏನ್ ಮಾಡ್ತಾ ಇದ್ರಿ ದಾಮೋದರ್ ತಾವು? ಬೇಸಾಯ, ರಬ್ಬರ್ ಎಲ್ಲ ಮಾಡ್ತಿದ್ವಿ. ರಬ್ಬರ್ ಹೇಗಿದೆ ಬೆಲೆ? ಯಾವ್ದು ರಬ್ಬರ್ ಬೆಲೆ ಹೇಗಿದೆ? ರಬ್ಬರ್ ಬೆಳೆ ತೊಂದ್ರೆ ಇಲ್ಲ ಈಗ. ಅಲ್ಲ ಬೆಲೆ, ರಬ್ಬರ್ ಹಾಳೆಗೆ ಒಂದು ಕೆಜಿಗೆ ಏನ್ ಬೆಲೆ ಇದೆ ಈಗ? ಎಷ್ಟಿನ್ನು ಕೇಳ್ಬೇಕಿನ್ ನಾವು ಹೋಗ್ದೇವೆ. ಹೌದಾ? ಹಾ, ಮಾರಾಟ ಮಾಡಿಲ್ವಾ? ಇಲ್ಲ ನೋಡಿಲ್ಲ. ಹಾ ಹಾ, ಇತ್ತೀಚೆಗೆ ನೀವು ಮಾರಾಟ ಮಾಡಿಲ್ವಾ ಈ ವರ್ಷದಲ್ಲಿ? ಈ ವರ್ಷದಲ್ಲಿ ಮಾರಾಟ ಮಾಡಿಲ್ಲ. ಅದು ಹೌದಾ? ಹಾ, ರಬ್ಬರ್ ಹಾಳೆಯನ್ನ ಎಷ್ಟು ದಿನಗಳ ಕಾಲ ಇಟ್ಕೋಬಹುದು? ಒಂದು ಐದಾರು ತಿಂಗಳ ತನಕ ಇಡ್ಬಹುದು. ಆಮೇಲೆ ನಂತರ ಸೇಲ್ ಮಾಡೋದು ಅದನ್ನು. ಹ್ಮ್, ಹಾಳಾಗುತ್ತಾ ಇಟ್ಟಷ್ಟು? ಸ್ವಲ್ಪ ಹಾಳಾಗಬಹುದು ಅಲ್ವಾ? ನಿಜ. ಏನ್ ಓದಿದ್ರಿ ದಾಮೋದರ್ ತಾವು? ನಾವು ಬಿಕಾಂ ಓದಿದೀವಿ. ಬಿಕಾಂ? ಹ್ಮ್, ಪದವಿ ಮಾಡ್ಕೊಂಡು ಕೃಷಿಯಲ್ಲಿ ಇದ್ರಿ ಅಲ್ವಾ? ಹೌದೌದು. ವಿದ್ಯಾಭ್ಯಾಸ ಬೇಕು, ಜಾಣತನನು ಬೇಕು ಅಲ್ವಾ? ವಿದ್ಯಾಭ್ಯಾಸನು ಬೇಕು, ಜಾಣತನನು ಬೇಕು ಬದುಕಿನಲ್ಲಿ. ಹೌದು. ಜೇನಿನ ಬಗ್ಗೆ ತಮಗೆ ಗೊತ್ತಿದೆ ಅಲ್ವಾ? ಹೌದು. ಈ ಜೇನು ನೋಣ ಯಾವಾಗ ಸಂತಾನ ಅಭಿವೃದ್ಧಿಯನ್ನ ಮಾಡ್ಕೊಳ್ಳಿಕ್ಕೆ ಅಪೇಕ್ಷೆ ಪಡ್ತವೆ, ಯಾವ ತಿಂಗಳುಗಳಲ್ಲಿ ಸಂತಾನ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ಬೋದಾ? ಸಾಕುವ ಜೇನು, ಹೆಜ್ಜೇನು ಎಲ್ಲವೂ ಅದು. ಹ್ಮ್, ಯಾವ ತಿಂಗಳಿಂದ ಎಲ್ಲಿಯವರೆಗೆ ಸಂತಾನ ಅಭಿವೃದ್ಧಿ ಅಂದ್ರೆ ಮರಿ ಮೊಟ್ಟೆ ಇಡೋದು, ಮರಿ ಮಾಡ್ಕೊಳ್ಳೋದು, ಅವನ್ ಬೆಳೆಸೋದು, ಒಂದು ನಿರ್ದಿಷ್ಟ ಸಮಯವನ್ನ ಆಯ್ಕೆ ಮಾಡ್ಕೊಳ್ತವೆ. ಯಾವ ಸಮಯ ಅಂತ ಹೇಳ್ಬೋದಾ? ಅಕ್ಟೋಬರ್ ತಿಂಗಳಲ್ಲಿ. ಹಾ, ಅಕ್ಟೋಬರ್. ಅಕ್ಟೋಬರ್? ಹಾ ಹಾ, ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು. ನವೆಂಬರ್. ಇನ್ನೂ ಮುಂದೆ ಹೋಗ್ಬೇಕು. ಡಿಸೆಂಬರ್. ಹಾ, ಡಿಸೆಂಬರ್ನಿಂದ ಫೆಬ್ರವರಿವರೆಗೆ. ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಸಂತಾನಾಭಿವೃದ್ಧಿ ಜೇನು ಕುಟುಂಬಗಳಲ್ಲಿ ಚೆನ್ನಾಗಾಗುತ್ತೆ. ಯಾಕಂತ ಹೇಳ್ಬೋದಾ? ಜೇನುತುಪ್ಪಕ್ಕೋಸ್ಕರ. ಇಲ್ಲ, ಆ ಸಮಯದಲ್ಲಿ ಮಳೆ ಇರೋದಿಲ್ಲ. ಮಳೆ ಜೇನು ಕುಟುಂಬಕ್ಕೆ ಒಂದು ರೀತಿಯಲ್ಲಿ ಸಮಸ್ಯೆ ಉಂಟು ಮಾಡುತ್ತೆ. ಮಳೆಗಾಲದಲ್ಲಿ ಜೇನುತುಪ್ಪನೂ ಸಿಗೋದಿಲ್ಲ ನೋಡಿ ಅಲ್ವಾ? ಆದರೆ ಸಂತಾನ ಅಭಿವೃದ್ಧಿ ಸಂದರ್ಭದಲ್ಲಿ ಜೇನುತುಪ್ಪನೂ ಸಿಗುತ್ತೆ, ಅವು ಬೆಳೀತವೆ. ಹ್ಞೂ, ಹೌದು. ಆಗಲಿ ದಾಮೋದರ್, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗ್ತಾ ಇದೆ. ಅನುಭವಿ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಸಂಖ್ಯೆ 200006, 200006, 08272 ಈ STD ಕೋಡನ್ನು ಉಪಯೋಗಿಸ್ಕೊಳ್ಬಹುದು. ಮುಂದಿನ ಕರೆ ವ್ಯತ್ಯಾಸ ಆಯಿತು. ಮಾತಾಡಿ, ಹೇಳಿ, ಯಾರು ತಾವು, ತಮ್ಮ ಹೆಸರು ಹೇಳಿ. ವ್ಯತ್ಯಾಸ ಆಗ್ತಾ ಇದೆ. ನಿನ್ನೆ ಮೊನ್ನೆ ಇವತ್ತು ಅಷ್ಟೊಂದು ಮಳೆ ಬಂದಿಲ್ಲ ಅನೇಕ ಭಾಗಗಳಲ್ಲಿ ಅಲ್ವಾ ಶ್ರೋತೃಗಳೇ? ಸತತವಾಗಿ ಮಳೆ ಹಿಡಿದು ಆಮೇಲೆ ಈ ಥರ ಆದರೆ ಒಂದು ರೀತಿ ಆನಂದ. ಬಿಸಿಲು ಬೇಕು ಬರೀ ಮನುಷ್ಯರಿಗಲ್ಲ, ಪ್ರಾಣಿಗಳಿಗೂ ಬೇಕು, ಸಸ್ಯಗಳಿಗೂ ಬೇಕು, ಅನೇಕ ಜೀವಿಗಳಿಗೂ ಬಿಸಿಲು ಬೇಕು. ಅದೇ ಹೆಚ್ಚಾದರೆ ಅದು ಸಮಸ್ಯೆ ಆಗುತ್ತೆ. ಹಾಗೆ ಮಳೆನೂ ಅತಿಯಾಗಿ ಬಂದರೆ ಏನೆಲ್ಲ ಸಮಸ್ಯೆಗಳಾಗ್ತವಂತ ನಿಮಗೂ ಗೊತ್ತಿದೆ. ಹ್ಞೂ, ಕರೆ ಯಾರಾದರೂ ನೋಡೋಣ. ವ್ಯತ್ಯಾಸ ಆಯಿತು. ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಸಿರಿ ಮೂಡಿ ಬರ್ತಾ ಇದೆ ಶ್ರೋತೃಗಳೇ. ವ್ಯತ್ಯಾಸ ಆಗ್ತಾ ಇದೆ, ಕರೆ ಮಾಡಿ ಮಾತಾಡಿ ಶ್ರೋತೃಗಳೇ. ಹೊಸಬರಿಗೆ ಅವಕಾಶ ಮಾಡಿಕೊಡಿ, ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಕುತೂಹಲದಿಂದ ಸಂಪರ್ಕ ಮಾಡಿ, ನಾನು ಮಾತಾಡಬೇಕು, ಅನುಭವಗಳನ್ನು ವಿಚಾರಗಳನ್ನು ಹಂಚ್ಕೊಳ್ಬೇಕು ಅಂದ್ಕೊಂಡು ಕಾಯ್ತಾ ಇರ್ತಾರೆ. ಹಾಗೆ ನಾವೂ ಸಹ ಹೊಸಬ್ರನ್ನ ಈ ಕಾರ್ಯಕ್ರಮದಲ್ಲಿ ಸೇರ್ಪಡೆಗೊಳಿಸ್ಕೊಂಡು ಅವರಿಂದ ವಿಚಾರಗಳನ್ನು ತಿಳಿಸಲಿಕ್ಕೆ ಆಸಕ್ತಿಯನ್ನು ಇಟ್ಕೊಂಡಿರ್ತೀವಿ. ಹಾಗಾಗಿ 08272200006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. 08272200006 ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ ಶ್ರೋತೃಗಳೇ. ಕೃಷಿಕರ ಅನೇಕ ಸಂಗತಿಗಳು ಬಿತ್ತರವಾಗ್ತಾ ಇರ್ತಾವಲ್ವ ಪ್ರತಿದಿನ. ಮಾರುಕಟ್ಟೆ ಧಾರಣೆಯು ಆಗಾಗ್ಗೆ ನಮ್ಮ ಕೇಂದ್ರದಿಂದ ಪ್ರಸಾರವಾಗ್ತಾ ಇದೆ. ಪ್ರತಿದಿನ ಮಾರುಕಟ್ಟೆ ಧಾರಣೆ ಬೆಳಗ್ಗೆ 9 ಗಂಟೆಗೆ, ಹಾಗೆ ಸಂಜೆ ಕಿಸಾನ್ ವಾಣಿಯಲ್ಲಿ ಪ್ರಸಾರವಾಗ್ತಾ ಇದೆ. ವಿಮೆ ಕುರಿತು ಈ ಕರೆಯನ್ನು ಸ್ವೀಕರಿಸಿದ ಬಳಿಕ ಸ್ವಲ್ಪ ಮಾಹಿತಿಯನ್ನು ನೀಡ್ತೀವಿ ಶ್ರೋತೃಗಳೇ. ನಮಸ್ಕಾರ, ಯಾರು ತಾವು? ನಮಸ್ತೆ ಸರ್, ಚಂದ್ರು ಸರ್. ಚಂದ್ರು, ಮಳೆ ಕಡಿಮೆ ಆಗಿದೆಯಾ, ಬರ್ತಾ ಇದೆಯಾ ಮಳೆ? ಇವಾಗ ಒಂದು ಅರ್ಧ ಗಂಟೆ ಆಯ್ತು ಸರ್. ಹೌದಾ, ಅರ್ಧ ಗಂಟೆಯಿಂದ ಬರ್ತಾ ಇದೆಯಾ ಅಥವಾ ಅರ್ಧ ಗಂಟೆ ಆಯ್ತು ಬಿಟ್ಟ? ಅಷ್ಟೇ, 2-3 ದಿನ ಹಿಂದೆ ಇರ್ಲಿಲ್ಲ ಸರ್, ಒಂದ್ ಸ್ವಲ್ಪ ಆಯ್ತು. ಹೌದಾ, ರಾಗಿ ಪೈರು ಮಾಡ್ತಾ ಇದೀರಾ ನಿಮ್ ಕಡೆಗೆಲ್ಲ? ಇವಾಗ ಕಬ್ಬು ಕಟಾವ್ ನಡೀತದೆ ಸರ್. ಕಬ್ಬು ಕಟಾವ್ ಆದ್ಮೇಲೆ ರಾಗಿ ಮಾಡಕ್ ಹೋಗ್ತೀರಾ? ರಾಗಿ ಹಸಿ ಮಾಡ್ಕೋತೀವಿ ಸರ್ ಮನೆಗೆ. ಅರ್ಧ ಎಕರೆ ರಾಗಿ ಗದ್ದೆಯಲ್ಲೇ ಮಾಡ್ತೀರಾ? ಅದಕ್ಕೆ ಒಂದ್ ಅರ್ಧ ಎಕರೆ ಕಬ್ಬು ಕೂಡ ಕಿತ್ತಾಕ್ತಿವಲ್ಲ ಸರ್. ಓ, ಹಾಗೆ ಹಾಗೆ. ನಿಮ್ಮಲ್ಲೆಲ್ಲ ಕೂಳೆ ಎಷ್ಟು ತಗೊಳ್ತೀರಿ? ಎಷ್ಟು ವರ್ಷಗಳ ಕಾಲ ಕಬ್ಬನ್ನು ಬೆಳಿತೀರಿ? ಕಬ್ಬು ಸರ್ ಅದು ವರ್ಷಕ್ಕೆ 12 ತಿಂಗಳು ಸರಿಯಾಗಿ ಕಡಿದ್ರೆ ಒಂದ್ 2-3 ಕೂಳೆ ಬಿಡ್ಬೋದು ಸರ್. ಇಲ್ಲ, ಒಂದೊಂದು ವರ್ಷ 15-16 ತಿಂಗಳು ಆಗುತ್ತದೆ. ಅವಾಗ ಅರ್ಧ ಎಲ್ಲ ಸತ್ ಕಬ್ ಆಗ್ಬಿಡ್ತದೆ ಸರ್. ಓಹೋ, 15 ತಿಂಗಳ ಬಾಳ್ಕೆ ಬರಲ್ಲ ಕಬ್ಬು. ಅದೇ ಸರ್, ಏಜ್ ಆಗ್ಬಿಡ್ತದಲ್ಲ, ಎಲ್ಲ ಮನಿ ಕಬ್ಬಿಟ್ಟಿರ್ತದಲ್ಲ ಸರ್. ಮನಿಕಂಡ್ರೆ ಒಳ್ಳೇದಲ್ಲ? ಅದೇ ಸರ್, ಮನಿಕಂಡ್ ಎಲ್ಲ ಒಂದ್ರ ಮೇಲೆ ಒಂದ್ ಬಿದೋಗಿರ್ತಾವಲ್ಲ ಸರ್. ಹಾಗೆ ಅಲ್ಲ, ಮನುಷ್ಯರ್ ಮನಿಕಂಡ್ರೆ ಒಳ್ಳೇದು, ವಿಶ್ರಾಂತಿ ತೆಗೆದುಕೊಳ್ಳೋದು ಅಂತ ಹೇಳ್ತೀವಲ್ಲ, ಹಾಗೆ ಅತಿಯ ಮನಿಕೊಳ್ಳೋದು ಒಳ್ಳೇದಲ್ಲ. ಹಾಗೆ ತೋಡಗಳೆಲ್ಲ ಕಡ್ದಾಕ್ಬಿಡ್ತಾವಲ್ಲ. ತೋಡ ಹತೋಟಿ ಮಾಡ್ಲಿಕ್ಕೆ ನೀವೇನು ಕ್ರಮ ಅನುಸರಿಸಲ್ವಾ? ಅಲ್ಲಿ ಒಳಕ್ ಹೋಗೋಕೆ ಆಗುದಿಲ್ಲ ಸರ್ ಕಬ್ಬಿದ ಮೇಲೆ. ಯಾಕೆ? ಹಂಗ್ ಬಿದ್ದೋಗಿರ್ತದೆ ಸರ್ ಒಂದೇ ಕಡೆ. ಅಷ್ಟೊಂದು ತೋಡ ಉತ್ಪತ್ತಿ ಆಗ್ಬಿಡ್ತಾವ? ಅದೇ ಸರ್, ಒಂದಂತವ್ ಇರ್ತವೆ. ಅವನ್ ತಿನ್ಲಿಕ್ಕೆ ಕೆರೆ ಹಾವು ಬೇರೆ ಹಾವು ಬರಲ್ವಾ? ಬರ್ತವೆ ಸರ್, ನವಿಲುಗಳು. ನವಿಲುಗಳು ಬರ್ತವೆ. ಇನ್ನು ಬೆಕ್ಕುಗಳು, ಕಾಡು ಬೆಕ್ಕುಗಳು, ಇಲಿಗಳನ್ನ. ಇಲಿ ಜಾತಿಗೆ ಸೇರಿರೋದೆ ತೋಡ ಅಲ್ವಾ? ಇಲಿ, ಇಲಿಯನ್ನು ಬದಲಾಗಿ ಅಥವಾ ಇಲಿ ಜಾತಿಯ ಇನ್ನೊಂದು ಪ್ರಭೇದ ಅನ್ನೋ ರೀತಿಯಲ್ಲಿ ತ್ವಾಡ, ಹ್ಯಾದ ಈ ತರ ಕರೀತಾರಲ್ವಾ? ಸಾಮಾನ್ಯ ಇಲಿಗೂ ಈ ತ್ವಾಡಕ್ಕೂ ಏನ್ ವ್ಯತ್ಯಾಸ ಅನ್ಸುತ್ತೆ ಚಂದ್ರು? ಸರ್, ಇಲಿ ಸಣ್ಣಾಗಿರ್ತಾವೆ ಸರ್, ತ್ವಾಡಗಳು ಮರಕ್ಕೆಲ್ಲ ಹತ್ತವೆ ಸರ್. ಮರಕ್ಕೆಲ್ಲ ಆರಾಮಾಗ ಬೇಕಾದ್ರೆ ಮನೆಗಳನ್ನೂ ಹತ್ತವೆ ಸರ್. ಓಹೋ, ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಇರ್ತಾವಲ್ವಾ? ಆಮೇಲೆ ಈ ಅಗ್ನಗಳು ಇರ್ತಾವಲ್ಲ ಸರ್, ಯಾವಾಗ ಹಿಂದೂ ಕಾಲದ ಮನೆಗಳಲ್ಲಿ ಮಣ್ಣು ಗೋಡೆಗಳ ಕೆರಿತಾವೆ ಸರ್. ಅವೇನು ಇಲ್ಲ ಸರ್, ನಾವ್ ಮೇಲೆ ಚೀಲ ಹಾಕ್ಬಿಟ್ಟು ಕುತ್ಕೊಂಡ್ರೆ ನಮ್ನೆ ಎತ್ತಿ ಎತ್ತಿ ಎಸಿತಾವ ಸರ್. ಓಹ್, ಅಷ್ಟು ಶಕ್ತಿ ಇರುತ್ತೆ ಹೆಗ್ಣಕ್ಕಲ್ವಾ? ಹೌದು ಸರ್. ನೋಡಿ ಚಂದ್ರು, ಒಂದು ಪ್ರಶ್ನೆ ತಮಗೆ ಹೇಳಿ ಸರ್. ಸುಲಭವಾಗಿದೆ, ಹೇಳ್ತೀರಂತ ಅನ್ಕೊಂಡಿದ್ವಿ. ಯಾವ್ಯಾವ ಮರಗಿಡಗಳ ಎಲೆಗಳನ್ನ ಊಟ ಮಾಡ್ಲಿಕ್ಕೆ ಬಳಸ್ಕೊಳ್ತಾರೆ ಅಂತ ಹೇಳ್ಬೋದಾ? ಕೆಲವೊಂದು ಮರಗಿಡಗಳ ಎಲೆಗಳನ್ನ ಊಟಕ್ಕೆ ಉಪಯೋಗಿಸ್ಕೊಳ್ತಾರೆ. ಅಡಿಕೆದು ಮಾಡ್ತಾರೆ, ಆಮೇಲೆ ಬಾಳೆಗಿಡ. ಹೌದು, ಆಮೇಲೆ ಇದೆ ಇನ್ನೊಂದು ಅಂಚಿ ಕಡ್ಡಿ ಮಾಡ್ತಾರಲ್ಲ, ಮುತ್ತುಗ ಅಲ್ವಾ? ಆಮೇಲೆ ಬಾಳೆ ದಿಂಡು. ಹೌದು, ಅಲ್ಲ ಊಟ ಅಲ್ಲ ಅಡಿಗೆ ಮಾಡ್ಲಿಕ್ಕಲ್ಲ ಊಟ ಮಾಡ್ಲಿಕ್ಕೆ ಹೊಟ್ಟೆ ಸೇರಿಸ್ಕೊಂಡು ಬುಗ್ರಿ ಎಲೆ ಇರ್ತದಲ್ಲ ಸರ್, ಬುಗ್ರಿ ಎಲೆ ಎಲ್ಲ ತೊಟ್ಟೆ ಎಲ್ಲ ಕಿತ್ ಹಾಕ್ಬಿಟ್ಟು ನೀರ್ ಗಜ್ಜಿ ಬಿಟ್ಟು ಒಂದ್ರ ಮೇಲೆ ಒಂದು ಸುತ್ತ ಎಲೆ ಹೆಂಗ್ ಜೋಡಿಸಿದ್ರೆ ತಟ್ಟೆ ಹೆಂಗ್ ಆಯ್ತದೆ ಸರ್ ಊಟ ಮಾಡ್ಬೋದು ಗದ್ದೆಗಳು ನೋಡಿ ನೋಡಿ. ಆಮೇಲೆ ತೇಗದ ಎಲೆನು ಉಪಯೋಗಿಸ್ಕೊಳ್ಬಹುದು. ಹೌದು ಸರ್, ತೇಗದ ಎಲೆ ಇವಾಗ ಗಣೇಶನ್ ಬಿಡುವಾಗ ಎಷ್ಟು ಜನ ಹಳ್ಳಿಗಳಲ್ಲಿ ಕೆಸ ಕೆಸ ಎಲೆಗಳನ್ನು ಆರಾಮಾಗಿ ಉಪಯೋಗಿಸ್ಕೊಳ್ಬಹುದಲ್ವಾ? ಹೌದು ಸರ್. ಕೆಸ ಎಲೆಗಳು ದೊಡ್ಡವು ಇರ್ತವೆ. ಆಮೇಲೆ ಸಾಧ್ಯ ಆದ್ರೆ ಅರಿಶಿನದ ಎಲೆಗಳನ್ನು ಬಳಕೆ ಮಾಡ್ಕೊಳ್ಬಹುದು, ಏನ್ ತಪ್ಪೇನಿಲ್ಲ. ಅರಿಶಿನದ ಎಲೆ ಮೇಲೆ ಸ್ವಲ್ಪ ಪಲ್ಯ ರೊಟ್ಟಿ ಅಥವಾ ಅನ್ನ ಸಾರು ಹಾಕೊಂಡು ಊಟ ಮಾಡ್ಬೋದು ಅಲ್ವಾ? ಹೌದು ಸರ್. ಅಷ್ಟು ಚೆನ್ನಾಗಿ ಕೆಲವೊಂದ್ ಕಡೆಗೆ ಸರ್ ಅವತ್ತು ಯಾರೋ ಕೇಳಿದ್ರಲ್ಲ ಸರ್, ಇದು ಪೇಟೆ ಧರಣಿ ಹೇಳಿ ಅಂತ ನೀವು ಪ್ರಸಾರ ಮಾಡಿದ್ರಿ ಸರ್, ನಿಮ್ಗೆ ಧನ್ಯವಾದ ಸರ್. ನಾವು ಮೈಸೂರು ಆಕಾಶವಾಣಿ ಕೇಳ್ತಾ ಇರ್ತೀವಲ್ಲ ಸರ್, ಕೇಳಿದ್ರು ಅವ್ರು ಮಾಡುದಿಲ್ಲ ಸರ್, ನೀವು ಅದೇ ತಕ್ಷಣದ್ರಲ್ಲಿ ಜಾರಿ ಮಾಡಿದ್ರಲ್ಲ ಸರ್, ನಿಮ್ಗೆ ಧನ್ಯವಾದಗಳು ಸರ್. ಎಲ್ಲ ನಿಮ್ಮಂತವ್ರ ಅಪೇಕ್ಷೆಯಿಂದ ನಾವು ಮಾಡ್ಲೇಬೇಕಲ್ಲ, ಅದು ಉಪಯುಕ್ತ ಅಲ್ವಾ? ಹೌದು ಸರ್, ಹೌದು. ಇವಾಗ ಒಬ್ಬೊಬ್ರು ಅಧಿಕಾರಿಗಳು ಎಷ್ಟೇ ಕೇಳಿದ್ರು ಮಾಡಲ್ಲ ಸರ್. ಹೌದಾ? ಇಲ್ಲ ಅದೇನೋ ಕೆಲವೊಂದ್ಸರಿ ಸರಿಯಾಗಿ ಸಿಗುದಿಲ್ಲ ಪೇಟೆ ಧಾರಣೆ ಆಗ್ಲಿ ವಿಚಾರಗಳು, ಹಾಗಾಗಿ ಅವರು ಮಾಡಕ್ಕಾಗಲ್ಲ ಅಥವಾ ಮಾಡ್ಲಿಲ್ಲ ಅನ್ನೋದಕ್ಕಿಂತ ವಾರದಲ್ಲಿ ಎರಡ್ ಮೂರು ದಿನ ಬಂದ್ರೆ ಹೌದು ಅನುಕೂಲ ಆಗುತ್ತೆ, ಅನುಕೂಲ ಆಗುತ್ತೆ. ಹೌದು. ಈಗೆಲ್ಲ ರಾಗಿ ಬೆಲೆ ಏನಿದೆ ಚಂದ್ರು ನಿಮ್ ಕಡೆಗೆ ಸರ್? ಇದಕ್ಕೆ ಗವರ್ಮೆಂಟ್ ಮಾರ್ಕೆಟ್ ಬಿಟ್ರೆ ಎರಡು ಮೂರು ಸಾವಿರ ಗಂಟೆ ಐತೆ ಅಲ್ವಾ ಒಂದ್ ಕ್ವಿಂಟಲ್? ಹೌದು. ನೀವೆಲ್ಲ ದಿನ ನೀವೆಲ್ಲ ದಿನನಿತ್ಯ ರಾಗಿನ ಉಪಯೋಗಿಸ್ಕೊಳ್ತೀರಲ್ವಾ? ಹೌದು ಸರ್. ಒಳ್ಳೇದು ಒಳ್ಳೇದು ಒಳ್ಳೇದು. ಮುದ್ದೆ ರೊಟ್ಟಿ ದೋಸೆ ಅಂಬ್ಲಿ ಅಲ್ವಾ? ಹೌದು ಸರ್. ಹೌದು ಒಳ್ಳೇದು ಚಂದ್ರು, ಧನ್ಯವಾದ. ಧನ್ಯವಾದ. ಕೇಳಿದ್ರೆ ರಾಗಿ ತಿಂದವ ನಿರೋಗಿ ಅನ್ಕೊಂಡು ಹೇಳೋದಿದೆ ಅಲ್ವಾ, ರಾಗಿ ನಮ್ಮ ತೃಣಧಾನ್ಯಗಳ ರಾಜ ಅನ್ಕೊಂಡು ಹೇಳೋದಿದೆ. ಅಷ್ಟೊಂದು ಶಕ್ತಿಯುತವಾದ ಸತ್ವಯುತವಾದ ಆಹಾರ, ಅದನ್ನು ಪ್ರತಿಯೊಬ್ಬರೂ ಬಳಕೆ ಮಾಡುವ ನಿಟ್ಟಿನಲ್ಲಿ ಗಮನಹರಿಸಿ ಬೆಳಿಬೋದು. ಮುಂಗಾರಿಯ ಮಳೆಯ ನಂತರ ಕೊಡಗಿನಲ್ಲೂ ರಾಗಿಯನ್ನು ಈ ಹಿಂದೆ ಬೆಳೀಲಾಗ್ತಾ ಇತ್ತು, ಈಗಲೂ ಬೆಳಿಬೋದು. ನಮಸ್ಕಾರ, ಯಾರು ತಾವು ಮಾತಾಡಿ ಮಾತಾಡಿ ತಮ್ಮ ಹೆಸರು? ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಶಿವಕುಮಾರ್ ಅಂತ, ಚಟ್ಟಿಮನೆಯಿಂದ ಸರ್, ಮಂದೋಡಿ ಶಿವಕುಮಾರ್ ಅಂತ. ಶಿವಕುಮಾರ್ ಅವರು ಚಟ್ಟಿಮಾಣಿ? ಚಟ್ಟಿಮಾಣಿ ಬಾಗಮಂಡಲ ಅಂದ್ರೆ 7 ಕಿಲೋಮೀಟರ್ ಈ ಕಡೆ. ಏನ್ ಮಾಡ್ತೀರಿ? ಕೃಷಿ ಮೇನ್. ಒಂದ್ 2 ಎಕರೆ 2.5 ಎಕರೆ ತೋಟ ಇದೆ. ಕಾಫಿ ಮೆಣಸು ಮೇನ್ ಉದ್ಯೋಗ. ಮತ್ತೆ ಸೈಡಿಗೆ ಏನೋ ಹಿಂಗೆ ಪಂಚಾಯತ್ ಇದು ವರ್ಷ ಚಿಕ್ಕ ಚಿಕ್ಕದು ಅದು ಇದು ಮಾಡ್ಕೊಂಡು ಸಾಕಿದ ಬಿಡುವು ಟೈಮ್ ಅಲ್ಲಿ ಅಲ್ವಾ? ಹಸು ಸಾಕೊಂಡಿದ್ದೀರಾ? ಇಲ್ಲ, ನಾನು ಸ್ವಲ್ಪ ಟೌನ್ ಆದ್ರೂ ನಂಗೆ ಆ ಫೆಸಿಲಿಟಿ ಇಲ್ಲ ಇಲ್ಲಿ. ಜೇನು ಸಾಕ್ತೀರಾ ಸರ್? ಜೇನು ಜೇನು ಜೇನಿಲ್ಲ ಸರ್, ಅದು ಇಂಟ್ರೆಸ್ಟ್ ಕಮ್ಮಿ. ಇಲ್ಲ ಅದೇನಂದ್ರೆ ನಿಮ್ಗೆ ಅದ್ರ ಬಗ್ಗೆ ಹೌದು ಹೌದು ಏನಿಲ್ಲ, ಮನೆ ಹತ್ರದಲ್ಲೇ 2-4 ಪೆಟ್ಟಿಗೆ ಇಟ್ಕೊಂಡ್ರೆ ಆರಾಮ ನಿಮ್ಗೆ ವರ್ಷಕ್ಕೆ 10-20 ಕೆಜಿ ಅಷ್ಟು ಜೇನುತುಪ್ಪ ಸಿಗುತ್ತೆ. ಅದ್ರ ಬಗ್ಗೆ ನಿಮ್ಗೆ ಅಷ್ಟೊಂದು ಒಲವು ಇಲ್ಲ ಅಥವಾ ತಿಳ್ಕೊಂಡಿಲ್ಲ ಅಲ್ವಾ? ಅಲ್ಲ, ನನಗೆ ಸ್ವಲ್ಪ ಮೆಣಸು ತುಂಬಾ ಇಂಟ್ರೆಸ್ಟ್, ಮೆಣಸು ಕಾಫಿ ಇದು ಗಂಟ ಹೆಂಡತಿ ಇಬ್ರು ಮಾಡಿ ಆಗುವಾಗನೆ ಮತ್ತೆ ಫುಲ್ ಟೈಮಿಂಗ್ಸ್ ಅದಕ್ಕೆ ಕರೆಕ್ಟ್ ಮದ್ದು ಹೊಡಿಬೇಕು, ಕಚ್ಚಡ ನಾವು ಊರೊಳಗಡೆ ಆ ಕಡೆ ಈ ಕಡೆ ಬಾಡಿಗೆ ಹೋಗೋದು ಎಲ್ಲ ಹೇಳಿ ಆಗುವಾಗ ನಿಮಗೆ ಟೈಮ್ ಇರ್ತದೆ. ಇದು ಜೇನಿಗೆ ಏನು ದಿನ ಏನು ನೋಡ್ಬೇಕಂತೇನಿಲ್ಲ, ಏನು ವಾರಕ್ಕೊಂದ್ಸರಿ ಸ್ನಾನ ಮಾಡಿಸ್ಬೇಕಪ್ಪ ಅಂತ ಹಸುಗೆ ಮಾಡಿಸ್ದಂಗೆ ಏನಿಲ್ಲ, ಅಥವಾ ಮೇವು ಕೊಡ್ಬೇಕಪ್ಪ ನೀರು ಉಣಿಸ್ಬೇಕು ಎಂಥದಿಲ್ಲ. ಶುರು ಮಾಡ್ಕೊಳ್ಳಿ, ಅನುಕೂಲ ಆಗ್ತದೆ. ಎರಡಕ್ಕೆ 4 ಪೆಟ್ಟಿಗೆ ಇಡಿ, ಅನುಕೂಲ ಆಗುತ್ತೆ. ನಿಮ್ಗೆ ವಯಸ್ಸೆಷ್ಟು ಶಿವಕುಮಾರಣ? ನನಗೀಗ 39. ನೋಡಿ ಇನ್ನು 20 ವರ್ಷ ಧಾರಾಳವಾಗಿ ಗಟ್ಟಿ ಕೆಲಸಗಳನ್ನ ಹೆಚ್ಚು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು, ಹೆದರಬಾರ್ದು ಮತ್ತೆ ಅದಾಗಲ್ಲ ಇದಾಗಲ್ಲ ಅನ್ಬಾರ್ದು. ಜೊತೆಗೆ ಕಾಫಿಗೂ ಜೇನು ಉತ್ತಮವಾದದ್ದೇ, ಪರಾಗಸ್ಪರ್ಶ ಮಾಡ್ಲಿಕ್ಕೆ, ಮತ್ತೆ ನಿಮ್ಗೆ ಆರಾಮಾಗೆ ರೊಟ್ಟಿ ದೋಸೆ ಚಪಾತಿ ಜೊತೆಗೆ ಇಷ್ಟಪಟ್ಟು ಹಾಕೊಂಡು ತಿನ್ಬೋದು, ಅಥವಾ ಏನೂ ಇಲ್ದಲ್ಲೇ ಬರೀ ಜೇನುತುಪ್ಪ ತಗೊಂಡ್ರೆ ಸಾಕು, ಅದೇ ಒಳ್ಳೆ ಆಹಾರ. ಅಲ್ವಾ? ಹೌದು, ಮಾಡಿ ಮಾಡಿ, ಒಳ್ಳೇದಾಗ್ಲಿ, ಶುರು ಮಾಡ್ಕೊಳ್ಳಿ. ಹೌದು, ಬಂದಿದ್ದೀವಿ ಬಂದಿದ್ದೀವಿ, ಭಾಗಮಂಡಲ, ತಲಕಾವೇರಿ ಸುತ್ತಮುತ್ತ ಎಲ್ಲ, ಚರಂಬಾಣೆ, ಆ ಕಡೆಗೆಲ್ಲ ಓಡಾಡಿದೀವಿ. ಶಿವಕುಮಾರ್, ನಿಮ್ಗೊಂದು ಪ್ರಶ್ನೆ ಕೇಳ್ಬೋದಾ? ಕಾಫಿ ಬೆಳೆ ತುಂಬಾ ಜನ ಕೊಡಗಿನಲ್ಲಿ ಮಾಡ್ತಾರೆ, ಇದಕ್ಕೆ ಸೂಕ್ತವಾದ ಮಣ್ಣಿನ ರಸಸಾರ ಎಷ್ಟಿರ್ಬೇಕಂತ ಹೇಳ್ತೀರಾ? ಕಾಫಿ ಬೆಳೆ ಮಾಡಲಿಕ್ಕೆ ನಿಮ್ಮ ತೋಟದ ಮಣ್ಣಿನ ರಸಸಾರ ಎಷ್ಟಿರಬೇಕು? ಹಾ, ಪಿ ಹೆಚ್ ನೋಡಿ, ಪಿ ಹೆಚ್ ಅನ್ನೋದು ನಿಮ್ಗೆ ಗೊತ್ತಿದೆ. ನಮ್ಮ ಇಲ್ಲಿ ಮಣ್ಣ ಕೇಂದ್ರ ಹತ್ರದಲ್ಲಿ ಇಲ್ಲ ಅಂದ್ರೆ ಎಲ್ಲಿಲ್ಲ ಅಂದ್ರೆ ನೀವು ಕೇಳಿರ್ತೀರಿ, ಮರ್ತಿದ್ರೆ ಅಷ್ಟೇ. ನೋಡಿ, ಒಂದೊಂದು ಅಂದಾಜ್ ಹೇಳಿ ನೋಡೋಣ, ಪಿ ಹೆಚ್ ಅಥವಾ ರಸಸಾರ ಎಷ್ಟಿರ್ಬೇಕು ಕಾಫಿ ಬೆಳೆ ಮಾಡ್ಲಿಕ್ಕೆ, ಕಾಫಿ ಚೆನ್ನಾಗಿ ಬರ್ಲಿಕ್ಕೆ? ಇಲ್ಲ ಇಲ್ಲ, ಏನೋ ವ್ಯತ್ಯಾಸ ಆಗ್ತಾ ಇದೆ. ಅದು ಪಿ ಹೆಚ್ ನೀವು ಸಾವಿರದಲ್ಲಿ ಇರೋದಿಲ್ಲ, ಹತ್ತರ ಮೇಲೆ ಹನ್ನೆರಡರ ಮೇಲೆ ಹೋಗೋದಿಲ್ಲ. ಹತ್ತು ಹನ್ನೆರಡರ ಮೇಲೆ ಹೋಗೋದಿಲ್ಲ. ಹಾಗಾಗಿ ನೋಡೋಣ, ಮುಂದಿನವ್ರು ಕರೆ ಮಾಡ್ತಾರಲ್ಲ, ಕೇಳೋಣ. ಓಕೆ, ನಮಸ್ಕಾರ ನಮಸ್ಕಾರ. ಕೇಳಿದ್ರೆ ನಿಮ್ಮ ಮುಂದಿರುವ ಪ್ರಶ್ನೆ, ಕಾಫಿ ಬೆಳೆಗೆ ಸೂಕ್ತವಾದ ರಸಸಾರ ಎಷ್ಟಿರ್ಬೇಕು ಅಂದ್ಕೊಂಡು ಯೋಚನೆ ಮಾಡಿ ಹೇಳ್ಬೋದಾ? ನೋಡಿ, ಕರೆ ಮಾಡಿ ಮಾತಾಡಿ ಕರೆಗಳನ್ನು ಮಾಡ್ತಿದ್ರಿ, ಹೊಸಬರು ಸಹ ಸಂಪರ್ಕ ಮಾಡಿ 200006 ಮಡಿಕೇರಿಯ STD ಕೋಡನ್ನು ಉಪಯೋಗಿಸ್ಕೊಂಡು ನೀವು ಸಂಪರ್ಕ ಮಾಡ್ಬೋದು ಮುಂದಿನ ಕರೆ. ನಮಸ್ಕಾರ, ತಮ್ಮ ಹೆಸರು? ಹಾ, ತಮ್ಮ ಹೆಸರು? ನನ್ನ ಹೆಸರು ಬೋಪಣ್ಣ ಸರ್, ತಿರಂಗಳ್ಳಿ. ಬೋಪಣ್ಣ ಅವರು? ಹೌದು ಸರ್. ಎಲ್ಲಿಂದ ಬೋಪಣ್ಣ ಅವರೇ? ಸಿರಂಗಳ್ಳಿ. ಸಿರಂಗಳ್ಳಿ ಎಲ್ಲಿಂದ? ಸಿರಂಗಳ್ಳಿ. ಅದೇ ಯಾವ ತಾಲೂಕು ಅಂದೆ? ಸೋಮಾರಪೇಟೆ ತಾಲೂಕು. ಅದೇ ಎಲ್ಲಿಂದ ಅಂತಂದ್ರೆ ಯಾವ ತಾಲೂಕು ಅಂತ? ಸೋಮಾರಪೇಟೆ ತಾಲೂಕು ಸರ್. ಬೋಪಣ್ಣ ಅವರು, ಆ ಕಡೆಗೆ ಮಳೆ ಹೇಗಿದೆ? ಮಳೆ ಇವತ್ತು ಸ್ವಲ್ಪ ಕಮ್ಮಿ ಸರ್. ಬಿಡು ಬೇಕಾಗಿ ಈಗ ಸ್ವಲ್ಪ ಹೊಡಿತು. ಮುಂದಿನ ವಾರ 15 ದಿನ ಏನ್ ಆಗ್ಬೋದು ಅಂತ ಅನ್ಕೊಂಡಿದ್ರಿ? ಮಳೆ ಮೋಡದ್ದು ಮತ್ತೆ ಈ ವಾತಾವರಣ ನೋಡ್ಬೇಕಾದ್ರೆ ಸ್ವಲ್ಪ ಬಿಸಿಲಾಯ್ತದೆ ಅಂತ ತಿಳ್ಕೊಂಡಿದೀವಿ. ಹೌದಾ? ಬಿಸಿಲಾದ್ರೆ ಒಳ್ಳೇದಾ ಒಳ್ಳೇದಾ ಅಥವಾ ಅನಾನುಕೂಲ ಆಗುತ್ತ? ಇಲ್ಲ, ಸ್ವಲ್ಪ ಬಿಸಿಲಾದ್ರೆ ಒಳ್ಳೆ ಸರ್. ಕಾಫಿ ಎಲ್ಲ ಫುಲ್ ಡ್ರಾಪ್ ಆಗುಂಟು ಅಲ್ವಾ? ಈಗಲೇ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಲ್ವಾ ಶೀತಕ್ಕೆ? ಹೌದು, ಕಾಫಿ ಎಲ್ಲ ಫುಲ್ ಆದಷ್ಟೆಲ್ಲ ಡ್ರಾಪ್ ಆಗುಂಟು. ಓಹೋ, ನೋಡಿ ಏನು ನಿಸರ್ಗದ ವ್ಯತ್ಯಾಸಗಳು. ಹೌದು, ತಾವು ಎಷ್ಟು ಎಕರೆ ಕಾಫಿ ಬೆಳಿತೀರಿ ಬೋಪಣ್ಣವ್ರೆ? ನಮ್ದು ಒಂದು 2 ಎಕರೆ ಕಾಫಿ ತೋಟ ಉಂಟು ಸರ್. ಮತ್ತೆ ಒಂದು 80 ಸೆಂಟ್ ಗದ್ದೆ ಉಂಟು. ಯಾವ್ದು ಭತ್ತ ಹಾಕೊಂಡಿದ್ರಿ ಈ ಸಾರಿ? ಭತ್ತ ನಾವು ಮಾಮೂಲಿ ಇದು ಗೀ ರೈಸ್ ಅಂತ ಮಾಡ್ತಾರಲ್ಲ ಸರ್, ಆ ಭತ್ತ ಹಾಕಿದ್ವಿ. ಓಹೋ, ಏನ್ ಏನ್ ಕರಿತೀರಿ ಅದ್ರದ್ದು ಹೆಸರು? ಹೆಸರು ನಾವು ಸಿಂಗ್ರಿ ಅಂತ ಹೇಳ್ತೀವಿ ಇಲ್ಲಿ. ಓಹ್, ಚಿಂಗ್ರಿ. ಚಿಂಗ್ರಿನಾ ಸಿಂಗ್ರಿನಾ? ಸಿಂಗ್ರಿ, ಸಿಂಗ್ರಿ ಅಂತ. ಓಹೋ, ಎಷ್ಟು ವರ್ಷದಿಂದ ಬೆಳಿತಿದ್ರಿ? ಅದು ಸುಮಾರು ಒಂದು 10-15 ವರ್ಷದಿಂದ ಅದೇ ಹಾಕಿರ್ತೀವಿ ಸರ್. ಹೌದಾ? ಮೊದಲು BM3 ಹಾಕ್ತಿದ್ದು, ಈಗ ಅದೇ ಹಾಕೋದು. ಅದನ್ನ ಅನ್ನಕ್ಕೂ ಬಳಸ್ತೀರಿ, ಮತ್ತೆ ಪಲಾವ್ ಬಾತು ಬೇರೆ ಬೇರೆದಕ್ಕೆಲ್ಲ ಉಪಯೋಗಿಸ್ಕೊಳ್ತೀರಿ? ಇಷ್ಟ ಆಗಿದೆ ಇಷ್ಟ ಆಗಿದೆ ನಿಮಗೆ ಅದನ್ನ ಬೆಳೆಯೋದಲ್ವಾ? ಅದೇ ಜಾಸ್ತಿ ಆಗ್ತಾ ಇರೋದು ಸರ್. ಮಾರಾಟ ಮಾಡ್ತೀರಾ? ಇಲ್ಲ ಇಲ್ಲ ಸರ್. ನೀವು ಬಳಸ್ಕೊಂಡು ಆತ್ಮೀಯರಿಗೆ ಕೊಡೋದು? ಹೌದು. ನಿಮ್ ತರ ಅಲ್ಲಿ 2 ಎಕರೆ 4 ಎಕರೆ ಚಿಂಗ್ರಿ ಭತ್ತವನ್ನ ಬೆಳೆಯೋರು ಯಾರಿದ್ದಾರೆ? ಯಾರು ಈಗ ಇಲ್ಲ ಸರ್, ಯಾರು ಈಗ ಬೆಳೆಯೋದು ಎಲ್ಲ ಕಮ್ಮಿ ಸರ್. ಇಲ್ಲಿ ಇರ್ತಾರೆ ಇರ್ತಾರೆ, ಗಮನಕ್ಕೆ ಬಂದಿಲ್ಲ ಅಷ್ಟೇ. ಇಲ್ಲ ಇಲ್ಲ ಸರ್, ಈಗ ಗದ್ದೆ ನೆಡೋದು ನಮ್ಮ ಊರಲ್ಲಿ 100ರಲ್ಲಿ ಒಂದು 10 ಭಾಗ ಗದ್ದೆ ನೆಡ್ತಾರೆ. ಅಲ್ಲ, ನಿಮ್ಮ ಊರಲ್ಲಿ ಇರ್ಬೋದು, ಆ ಕಡೆ ಈ ಕಡೆ ಒಂದು 10-20 ಕಿಲೋಮೀಟರ್ ಆಚೆ ನೋಡಿದ್ರೆ ಕೆಲವೊಬ್ರು ಇವತ್ತು ಇವತ್ ಕೇಳಿ, ಇವತ್ತು ಕೊಳಕೇರಿ ಗ್ರಾಮದಲ್ಲಿ ಒಬ್ರು ಹಂಗೆ ಗಮನಿಸ್ತಾ ಇದ್ವಿ, 15 ಎಕರೆಯಲ್ಲಿ ಭತ್ತ ಬೆಳಿತಾರಂತೆ. ಅಲ್ಲ ಬೆಳಿತಾರೆ ಸರ್, ಇಲ್ಲಿ ಗದ್ದೆ ಇದ್ದವರೆಲ್ಲ ಬೆಳಿತಾರೆ, ಒಬ್ಬೊಬ್ರೆಲ್ಲ ತೋಟ ಮಾಡಿದ್ದಾರೆ. ಅದ ಆ ತರ ಅಪೇಕ್ಷೆ, ಆಮೇಲೆ ವಯಸ್ಸು ಮತ್ತೇನೋ ಸಮಸ್ಯೆಗಳಂತ ಅನ್ಕೊಂಡು ನಿಧಾನಕ್ಕೆ ಕೈ ಬಿಟ್ಬಿಡ್ತಾರೆ, ಕಡಿಮೆ ಮಾಡ್ತಾರೆ. ಬೋಪಣ್ಣ ಅವರ ಪ್ರಶ್ನೆ ಕೇಳ್ತಾ ಇದ್ವಿ, ಕಾಫಿ ಬೆಳೆಗೆ ಸೂಕ್ತವಾದ ರಸಸಾರ ಎಷ್ಟಿರ್ಬೇಕಂತ ಅನ್ಕೊಂಡು ಹೇಳ್ಬೋದಾ? ಯಾವ ಸರ್? ಕಾಫಿ ಬೆಳೆ ಮಾಡ್ಲಿಕ್ಕೆ ಮಣ್ಣಿನ ರಸ ಸಾರ ಎಷ್ಟಿರ್ಬೇಕಂತ ಹೇಳ್ತೀರಾ? ಮಣ್ಣಿನ ರಸ ಸಾರ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ರಸಸಾರ ಅಂತ ಅನ್ಕೊಂಡು ಏನು ತಿಳ್ಕೊಂಡಿದ್ರಿ? ರಸಸಾರ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ರಿ? ರಸಸಾರ ಅಂತ ಹೇಳಿದ್ರೆ ಗೊಬ್ಬರ ಅಲ್ಲ ಸರ್? ಗೊಬ್ಬರ ಅಲ್ಲ, ನಾಡಿ ಮಿಡಿತ ಇದ್ದಂಗೆ. ಅದು ನಮ್ಮ ಮನುಷ್ಯರ ನಾಡಿ ಮಿಡಿತ ಇದ್ದಂಗೆ. ಮಣ್ಣಿನ ರಸಸಾರ ಅದರ ಆರೋಗ್ಯವನ್ನು ತಿಳಿಸುತ್ತೆ. ಮಣ್ಣು ಕೆಟ್ಟಿದೆಯೋ, ಮಣ್ಣು ಆಮ್ಲೀಯವಾಗಿದೆಯೋ, ಮಣ್ಣು ಹುಳಿಯಾಗಿದೆಯೋ ಅಥವಾ ಕ್ಷಾರವಾಗಿದೆಯೋ, ಮಣ್ಣಿನಲ್ಲಿ ಸತ್ವಾಂಶಗಳೇನು ಅಂತ ಆ ರಸಸಾರದ ಮೇಲೆ ತಿಳ್ಕೊಳ್ಬಹುದು. ಹೌದು, ಪಿ ಹೆಚ್ ಅಂತ ಹೇಳ್ತಾರೆ. 6.2-6.5 ಇದ್ರೆ ಕಾಫಿ ಬೆಳೆ ಮಾಡ್ಲಿಕ್ಕೆ ಸೂಕ್ತ, ಕಾಫಿ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡು ಹೇಳ್ತಾರೆ. ಹೌದು, ಒಳ್ಳೇದು ಬಪ್ಪಣ್ಣವ್ರೆ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಮಣ್ಣಿನ ರಸಸಾರವನ್ನ ತಿಳ್ಕೊಳ್ಳಿಕ್ಕೆ ಮಣ್ಣು ಪರೀಕ್ಷೆನ ಮಾಡಿಸ್ಬೇಕಾಗ್ತದೆ. ಕೃಷಿ ಇಲಾಖೆ ಹಾಗೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರ, ಎಲ್ಲಿ ಮಣ್ಣಿನ ಪರೀಕ್ಷೆನ ಮಾಡಿಕೊಡ್ಲಾಗ್ತದೆ ಅಲ್ಲಿ ಪ್ರಧಾನ ಪೋಷಕಾಂಶಗಳು ಮತ್ತು ರಸಸಾರದ ಸಂಗತಿಗಳನ್ನು ನಿಮಗೆ ತಿಳಿಪಡಿಸಲಾಗ್ತದೆ. ಮುಂದಿನ ಕರೆ, ವ್ಯತ್ಯಾಸ ಆಯಿತು. ಕರೆ ಮಾಡಿ ಮಾತಾಡಿ 7:20 ತನಕ ನಾವು ನೀವು ಮಾತಾಡ್ಬೋದು. ಕರೆ ಯಾರದು ನೋಡೋಣ. ನಮಸ್ಕಾರ. ಹಾಂ ನಮಸ್ಕಾರ, ಯಾರು ತಾವು? ಸರ್ ಸಾಲಿಗ್ರಾಮದಿಂದ ಕುಮಾರೇಗೌಡ ಅಂತ ಸರ್. ಹಾ ಕುಮಾರೇಗೌಡ್ರೆ, ಕೊನೆ ಕರೆ ಸಿಕ್ಬಿಡ್ತು. ಇಲ್ಲ ಕೊನೆ ಇಲ್ಲ, ಇನ್ನೂ ಒಬ್ರಿಬ್ರು ಇದಾರೆ. ಕುಮಾರೇಗೌಡ್ರೆ, ನಿಮ್ ಕಡೆಗೆ ರಾಗಿ ಹೆಚ್ಚು ಬೆಳಿತಾರಲ್ವಾ? ಸರ್ ಬೆಳಿತೀರ? ರಾಗಿ ಬೆಳಿತೀವಿ ಸರ್. ಇಲ್ಲಿ ಯಾವ ರಾಗಿನ ಬೆಳಿತೀರಿ ನೀವು? ಸರ್ ಇದು ಬಿಳಿ ಬೋಂಡ್ಗ ಅಂತ. ಬಿಳಿ ಬಿಳಿ ಬೋಂಡ್ಗ ಅಂತ. ಬಿಳಿ ಬೋಂಡ್ಗ. ಬಿಳಿ ಬೋಂಡ್ಗ ಅಂತ ಹಿಂದೆ ಇನ್ನ ನಮ್ದು ನಾಟಿ ತಳಿ ಅದು. ಓಹೋ, ಅದ್ ಬಿಟ್ರೆ ಈಗ ಇಂಡಾಪು ಅಂತ ಬಂದಿದೆ. ಬಿಳಿ ಬೋಂಡ್ಗ ಇದು ಬೆಳಗಿರುತ್ತ ಕಾಳು? ಹೌದು, ಬಿಳುಪು ಹೂವು. ಹಾ, ಕೆಂಪು ಕೆಂಪುಗಿರುತ್ತೆ. ಆಮೇಲೆ ಇಂಡಾಪು ಅಂತ ಬರ್ತಾರೆ ಸರ್ ಫಾರಂ ಒಂದು. ಮಂಡ್ಯದ ಫಾರಂ ಅಲ್ಲಿ ಅದ್ ತಂದು ಈ ಕಡೆ ಬೆಳಿತಾರೆ. ನೀವೆಷ್ಟು ಬೆಳಿತೀರಿ ರಾಗಿ? ಇಲ್ಲಿ ನಾವು ಇಲ್ಲ ಸರ್, ಬೇರೆ ಕಡೆ ಬೇರೆ ಬೆಳಿತಾರೆ. ಹೌದಾ? ನಾವು ಮಧ್ಯಾಹ್ನ ಮಾಡ್ತಿದ್ದ, ಇವಾಗ ಇಲ್ಲ. ಮತ್ತೆ ಈಗ ನಿಮ್ಗೆ ರಾಗಿ ಮುದ್ದೆ, ರಾಗಿ ರೊಟ್ಟಿ ಅದಕ್ಕೆಲ್ಲ ರಾಗಿನ ನೀವು ಖರೀದಿ ಮಾಡ್ಕೊಂತೀರಿ? ಹೌದೌದು ಸರ್, ಇಲ್ಲಿ ಸೊಸೈಟಿ ರಾಗಿ ಕೊಡ್ತಾರೆ. ಮತ್ತೆ ಏನ್ ಸರ್ ಎಲ್ಲ ರಾಗಿನೂ ಬೆಳಿತಾರೆ, ತಗೋಬಹುದು. ಇದು 30 ರೂಪಾಯಿ ಕೆಜಿ. ಮತ್ತೆ ಭತ್ತ, ಈಗ ಭತ್ತ ಎಲ್ಲ ಕಟಾವಾಗಿದೆ. ನೀವು ದಿನನಿತ್ಯ ರಾಗಿನ ಹೆಚ್ಚು ಬಳಸ್ತೀರಾ, ಭತ್ತನ ಹೆಚ್ಚು ಬಳಸ್ತೀರಾ, ಅಕ್ಕಿನ? ಸರ್ ಮುದ್ದೆ ಮುದ್ದೆನೂ ಮಾಡ್ತೀವಿ, ಇದೆ ಅನ್ನನೂ ಮಾಡ್ತಾರೆ. ಓಕೆ, ಒಳ್ಳೇದು. ಗೌಡ್ರೆ, ತಮಗೊಂದು ಪ್ರಶ್ನೆ ಹೇಳಿ. ಹಾಲಿನಿಂದ ಎಷ್ಟು ಉಪ ಉತ್ಪನ್ನಗಳನ್ನ ತಯಾರು ಮಾಡಲಾಗ್ತಾ ಇದೆ ಹಾಲಿನಿಂದ? ಹಾಲಿನಿಂದ ಈಗ ಉದಾಹರಣೆಗೆ ಹಾಲಿನಿಂದ ಸರಿ ಸರಿ ಹಾಲ್ ಪೌಡ್ರು, ಮೊಸರು, ಆಮೇಲೆ ಹಾಲಿನಿಂದ ಬೇರೆ ಬೇಕರಿ ತಿಂಡಿಗಳು ಮಾಡ್ತಾರೆ. ಅಯ್ಯೋ ಶಿವನೇ, ಅಲ್ಲ ನಿಮ್ ಮನೆಯಲ್ಲೇ ಮಜ್ಜಿಗೆ ಬೆಣ್ಣೆ ತುಪ್ಪ ಮಾಡಲ್ವಾ? ಅದೇ ತುಪ್ಪ ಬೆಣ್ಣೆ ಈ ತರ ಎಷ್ಟು ಪದಾರ್ಥಗಳನ್ನ ಮಾಡ್ತಾರೆ ಅಂತ ಹೇಳ್ಬೋದಾ? ಬರೀ 4, 5, 10 ಅಲ್ಲ, ಎಷ್ಟು ಪದಾರ್ಥಗಳನ್ನ ಮಾಡ್ತಾರೆ? ಐಸ್ ಕ್ರೀಮ್ ಮಾಡ್ತಾರೆ ಹಾಲಿನಿಂದ? ಐಸ್ ಕ್ರೀಮ್ ಆಗುತ್ತೆ ಸರ್. ಅದೇ ಹಿಂಗೆ ಒಂದ್ 25 ಮಾಡ್ಬೋದು. ನೋಡಿ, 140 ರೀತಿಯ ಉಪ ಉತ್ಪನ್ನಗಳು ಹಾಲಿನಿಂದ ತಯಾರಾಗ್ತವೆ. ನೋಡಿ ಸರ್, 140. 140. ನನಗೆ ಗೊತ್ತಿರೋದು ದೂದ್ ಪೇಡ ಈ ತರ ಸುಮಾರು ಉಪ ಉತ್ಪನ್ನಗಳು ಹಾಲಿನಿಂದ ತಯಾರಾಗ್ತವೆ. ಹಾಲು ಈಗಲೂ ಬಳಕೆ ಮಾಡ್ಕೊಳ್ತೀರಲ್ಲ ನೀವು? ಹೌದೌದು. ಅದೇ ಹಾಲು ಇಷ್ಟನ ಮಜ್ಜಿಗೆ ಇಷ್ಟನ? ಸರ್ ಹಾಲು ಮಜ್ಜಿಗೆ ಎಲ್ಲ ಇಷ್ಟ ನಮಗೆ. ಹೇಳ್ತಾರೆ ಹಾಲಿಗಿಂತ ಮಜ್ಜಿಗೆ ಮೊಸರು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅಂತ. ಹೌದೌದು ಸರ್, ಒಳ್ಳೇದು. ಗೌಡ್ರೆ ನಮಸ್ಕಾರ, ಧನ್ಯವಾದ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗ್ತಾ ಇದೆ. ಕರೆ ಮಾಡಿ ಮಾತಾಡಿ ಅನುಭವ ಕೃಷಿಕರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬಹುದು. ಕರೆ ಬರ್ತದವೇ ಮಾತಾಡೋಣ. ನಮಸ್ಕಾರ, ಹೇಳಿ, ಯಾರು ತಾವು? ಹಲೋ, ಸುವರ್ಪೇಟೆ. ಪ್ರಸಾದ್ ಅಂತ ಸರ್. ಪ್ರಸಾದ್ ಹರ್ಗ ಗ್ರಾಮ? ಹೌದು ಸರ್. ಹರ್ಗ ಗ್ರಾಮದಲ್ಲಿ ಬಹಳ ಜನ ರೇಡಿಯೋ ಕೇಳ್ತಾರಂತ ಕೇಳಲ್ಪಟ್ಟೆ. ಹೌದು ಸರ್, ತುಂಬಾ ಜನ ಕೇಳ್ತಾ ಇರ್ತಾರೆ. ತಾವೇನ್ ಮಾಡ್ತೀರಿ ಪ್ರಸಾದ್? ಕೃಷಿ ಮಾಡ್ತಾ ಇದೀವಿ ಅಲ್ವಾ. ಜೇನು ಸಾಕ್ತೀರಾ? ಹೌದು, ಜೇನು ಸಾಕ್ತಾ ಇದೀವಿ. ಎಷ್ಟು ಜೇನು ಪೆಟ್ಟಿಗೆ ಇದಾವೆ? ಎಂಪೇಟಿಗೆ ಒಂದು ನಾಲ್ಕೈದು ಇದಾವೆ ಸರ್. ನಾಲ್ಕೈದು ಇದಾವೆ. ವಿನೋದಾಕ್ಷಿ ಅವರ ಮನೆಯಲ್ಲಿ ತಾವು ಸಿಕ್ಕಿದ್ರ? ಏನ್ ಸರ್? ವಿನೋದಾಕ್ಷಿ ಅವರ ಮನೆಗೆ ತಾವು ಬಂದಿದ್ರಾ? ಇಲ್ಲ ಬಂದಿಲ್ಲ ಸರ್, ಬಂದಿಲ್ಲ. ಅದೇ ಅದೇ ಅಲ್ಲಿ ಪರಿಚಯ ಇದೆ ಸರ್. ಹೌದೌದು. ಮತ್ತೆ ಎಷ್ಟು ತಮ್ಮದು ಜಮೀನು ಇದೆ, ತೋಟ ಇದೆ ಹೇಳ್ಬೋದಾ? ತೋಟ ಒಂದು 5 ಎಕರೆ ಇದೆ. ಹಾ ಹಾ. ಗದ್ದೆ 1 ಎಕರೆ ಇದೆ. 1 ಎಕರೆಯಲ್ಲಿ ಏನ್ ಬೆಳಿತೀರಿ ಪ್ರಸಾದಣ್ಣ? ಗದ್ದೆಯಲ್ಲಿ ಭತ್ತ ಬೆಳಿತೀವಿ ಸರ್. ಸ್ವಲ್ಪ ಯಾವ ತಳಿ ಬೆಳಿತೀರಿ? ಕೇಸರಿ ಮತ್ತೆ ಬಿಡಿ ಅಂತ ಒಂದೆರಡು ತಳಿ ಇದೆ. ಹಾ ಹಾ. ಮೊದ್ಲಲ್ಲಿ ಬಿಳಿಯ ಬೆಳಿತಾ ಇದ್ವಿ, ಈಗ ಕೇಸರಿ ಅಂತ ಒಂದ್ ತಳಿ ಮಾತ್ರ ಬೆಳಿತಾ ಇದ್ವಿ. ಓಕೆ. ದನಕರುಗಳು ಎಷ್ಟಿದಾವೆ? ದನಕರುಗಳು ಒಂದೆರಡು ಇದಾವೆ ಸರ್. ಇರ್ಲಿ, ಅಷ್ಟಾದ್ರೂ ಇಟ್ಕೊಂಡಿದ್ದೀರಲ್ಲ, ಸಂತೋಷ. ಹೌದೌದು. ತಮ್ದು ಸಂಖ್ಯೆ ಹೇಳ್ಬೋದಾ ಪ್ರಸಾದಣ? 9488111 2857. ಓಕೆ. ನೋಡೋಣ ಒಂದ್ಸಾರಿ. ಹರಗ ಗ್ರಾಮಕ್ಕೆ ಪ್ರತ್ಯೇಕವಾಗಿ ಬರ್ಬೇಕು ಅನ್ಕೊಂಡು ಆಲೋಚನೆ ಇದೆ. ಅಲ್ಲಿ ಸುಮಾರು ಜನ ರೇಡಿಯೋ ಕೇಳಿದ್ರೆ ಇದಾರೆ, ಮತ್ತೆ ಸಣ್ಣ ಸಣ್ಣ ಹಿಡುವಳಿಲೆ ಚೆನ್ನಾಗಿ ಜೀವನ ಮಾಡ್ತಾರೆ ಅಂತ ಕೇಳಲ್ಪಟ್ವಿ. ಪ್ರಶ್ನೆ ಬನ್ನಿ ಸರ್, ಬನ್ನಿ ಸರ್, ಕಾರ್ಯಕ್ರಮ ಏನಾದ್ರೂ ಮಾಡಿ ಭೇಟಿ ಮಾಡೋಣ. ಪ್ರಶ್ನೆ ತಮಗೆ ಹೇಳಿ ಸರ್. ನಾಯಿಗಳನ್ನ ತುಂಬಾ ಜನ ಸಾಕ್ತಾರೆ, ಮತ್ತೆ ನಾಯಿ ತಳಿಗಳು ತಮಗೆ ಪರಿಚಯ ಇದಾವೆ ಅಲ್ವಾ? ಕೆಲವೊಂದು ತಳಿಗಳನ್ನ ಹೇಳ್ಬೋದಾ, ನಾಯಿಯ ಕೆಲವು ತಳಿಗಳನ್ನ ಇಲ್ಲಿ ಉಲ್ಲೇಖ ಮಾಡಬಹುದಾ? ಮಾಮೂಲಿ ನಾಟಿ ತಳಿ ಅಂದ್ರೆ ನಾಟಿ ತಳಿ ಡಾಬರ್ಮೆನ್, ಆಲ್ಫಸನ್ ಅಂತ ಇದೆ. ಮತ್ತೆ ಫಾರಿನ್ ಬ್ರೀಡ್ಗಳು ಇದೆ. ಅದು ಹೇಳಿ ಹೇಳಿ, ಯಾವ್ದಾದ್ ನಿಮಗೆ ಹೇಳಿ. ಅಷ್ಟೇ ಗೊತ್ತಿದೆ. ಮುದ್ದೋಳು, ಮುದ್ದೋಳು ನಾಯಿ, ಮುದ್ದೋಳು ಮುದೋಳ್ ನಾಯಿ ಇದೆ. ಆಮೇಲೆ ಅದೇ ನೀವು ಕೇಳಿರ್ತೀರಿ, ತಕ್ಷಣ ನೆನಪಾಗಲ್ಲ. ಕಾಲು ತುಂಬಾ ಗುಡ್ಡಾಗಿರೋದು ಒಂದು ತಳಿ ಬಂದಿದೆ. ಪೊಮೇರಿಯನ್ ತಳಿ, ಲ್ಯಾಬ್ರಡಾರ್, ಡ್ಯಾಶ್ ಹೊಂಡ, ಹೀಗೆ ಅಲ್ವಾ? ಹೌದು ಸರ್. ಹೌದು. ಆಗ್ಲಿ, ಒಳ್ಳೇದಾಗ್ಲಿ ಪ್ರಸಾದಣ್ಣ. ನಮಸ್ಕಾರ, ಧನ್ಯವಾದ. ಕೇಳಿದ್ರೆ ಕರೆಯನ್ನ ಮತ್ತೆ ನೀವು ಮಾಡೋದ್ ಬೇಡ, ನಾವು ಸ್ವೀಕರಿಸೋದು ಕಷ್ಟ ಆಗ್ತದೆ. ಆಗ್ತಾ ಬಂತು, ಮುಂದಿನ ಕಾರ್ಯಕ್ರಮ ಬಿತ್ತರವಾಗಬೇಕು. ಕರೆ ಮಾಡಿದ ಆಲಿಸಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿದ್ವಿ ಶ್ರೋತೃಗಳೇ. ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರಗಳು. ರೈತ ಬಾಂಧವರೇ, ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿಜಯ್ ಅಂಗಡಿ. ಇಲ್ಲಿಗೆ ನಮ್ಮ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಕಾಫಿ, ಕಾಳುಮೆಣಸು, ಏಲಕ್ಕಿ, ಅಡಿಕೆ, ಫ್ಯಾಷನ್ ಫ್ರೂಟ್ ಬೆಳೆಯುತ್ತಿರುವ ವಿರಾಜಪೇಟೆ ತಾಲೂಕು ಮಗ್ಗುಲ ಗ್ರಾಮದ ಪುಲಿಯಂಡ ಪಿ ಡೆನ್ನಿ ಅವರೊಡನೆ ಸಂದರ್ಶನವಿದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಅಂದ ಚಂದದ ಉತ್ತಮ ಕ್ವಾಲಿಟಿಯ ವಾಲೈನ್ ಫ್ಲೋರ್ ಟೈಲ್ಸ್, ಸಿಪಿ ಫಿಟಿಂಗ್ಸ್, ಸ್ಯಾನಿಟರಿ ಐಟಮ್ಸ್, ಮಾನ್ಸೂನ್ ಪ್ರಯುಕ್ತ ಅಮೋಘ ಡಿಸ್ಕೌಂಟ್ ರೇಟ್ನಲ್ಲಿ ಖರೀದಿಸಲು ಬನ್ನಿ. ಪ್ರಿನ್ಸ್ ಮಾರ್ಬಲ್ಸ್, ಕಾವೇರಿ ಲೇಔಟ್, ಮಡಿಕೇರಿ. ಕಾಲ್ 9999000451. ಟೀಕ್ವುಡ್ ಫರ್ನಿಚರ್ ನಲ್ಲಿ ಸೀಸನ್ ಪ್ರಯುಕ್ತ ಬೆಡ್ರೂಮ್ ಸೆಟ್ 46,499 ರೂಪಾಯಿ ಹಾಗೂ 49,999 ರೂಪಾಯಿಗೆ ಲಭ್ಯ. ಟೀಕ್ವುಡ್ ಫರ್ನಿಚರ್, ಕಾರೆಕಾಡ್, ನಾಪಕ್ಲು. ಜುಲೈ 17ರಂದು ಮರಣಪಟ್ಟ ಕುಂದ ಈಚೂರು ಗ್ರಾಮತ್ರ ನೆರವಂಡ ಪೆಮ್ಮಯ್ಯ ವಿಶ್ವನಾಥ್ ಐಂಡ ಮಾದಕಾರ್ಯ ನಾಳೆ 14 ಪೊಲಕ 12 ಗಂಟೆಗೆ ಗೋಣಿಗೊಪ್ಪ ದುರ್ಗಾ ಭೋಜಿ ಹಾಲ್ ನಡಪ. ಒಕ್ಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನ ಆಹ್ವಾನಂದ ಅರ್ಜಿತು ಬರನೊಂದು ಐಂಡ ಪೊಣ್ಣ ಪೂವಮ್ಮ ಸುನಿತಾ ಮಕ್ಕಾ ಪಿಂಜ ಒಕ್ಕಾರ ಕಟ್ಟಣಿತ. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಪುನರ್ ನವೀಕರಣಗೊಂಡು ಎಲ್ಲಾ ಆಧುನಿಕ ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ಮಡಿಕೇರಿಯ ಅಶ್ವಿನಿ ಆಸ್ಪತ್ರೆ ಇದೇ ಜೂನ್ 1ರಿಂದ ಪುನರಾರಂಭಗೊಂಡಿದೆ. ಮೂಳೆ ಚಿಕಿತ್ಸಾ ತಜ್ಞರು, ಮಹಿಳೆಯರ ಮತ್ತು ಮಕ್ಕಳ ತಜ್ಞರು, ENT ಹಾಗೂ ಶಿರ ಮತ್ತು ಕುತ್ತಿಗೆ ಕ್ಯಾನ್ಸರ್ ತಜ್ಞರು, ಜನರಲ್ ಫಿಸಿಷಿಯನ್ ಲಭ್ಯವಿದ್ದು, ಪೂರ್ಣ ಪ್ರಮಾಣದ 4 ಶಸ್ತ್ರಚಿಕಿತ್ಸಾ ಕೊಠಡಿ, ಆಪ್ಟೋಮಾಲಜಿ ಶಸ್ತ್ರಚಿಕಿತ್ಸಾ ಕೊಠಡಿ, ಸುಸಜ್ಜಿತ ದಂತ ಚಿಕಿತ್ಸಾಲಯ, 5-ಬೆಡ್ ನ ಡಯಾಲಿಸಿಸ್ ಸೆಂಟರ್, 24 ಗಂಟೆಗಳ ನಿರಂತರ ಸೇವೆ ಲಭ್ಯವಿರುವ ಮೆಡಿಕಲ್ ಸೆಂಟರ್ ಅಶ್ವಿನಿ ಆಸ್ಪತ್ರೆ, ಮಡಿಕೇರಿ. ಭಾಗಮಂಡಲದ ಕೆವಿಜಿ ಐಟಿಐನಲ್ಲಿ ಎಲೆಕ್ಟ್ರಿಷಿಯನ್ ಮತ್ತು ಎಲೆಕ್ಟ್ರಾನಿಕ್ಸ್ ಟ್ರೇಡ್ ಕೋರ್ಸ್ಗಳಿಗೆ ಕೆಲವು ಸೀಟ್ಗಳು ಲಭ್ಯವಿದ್ದು, ದಾಖಲಾತಿಗಾಗಿ ಸಂಪರ್ಕಿಸಿ. ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900902141. ವಿದ್ಯಾರ್ಹತೆ SSLC ಪಾಸ್. ಎಲ್ಲ ಆಧುನಿಕ ಫೆಸಿಲಿಟಿಯೊಂದಿಗೆ ದಿನದ 24 ಗಂಟೆಗಳಲ್ಲೂ ನಿರಂತರ ಸೇವೆಯೊಂದಿಗೆ ನಾಪೋಕ್ಲುವಿನಲ್ಲಿ ಆರಂಭಗೊಂಡಿದೆ ಸಿಎಂಸಿ ಕ್ಲಿನಿಕ್. ಜನರಲ್ ಡಾಕ್ಟರ್, ಸ್ಪೆಷಲಿಸ್ಟ್ ಡಾಕ್ಟರ್ ಕನ್ಸಲ್ಟೇಷನ್, ನರ್ಸಿಂಗ್ ಕೇರ್, ಫಾರ್ಮಸಿ, ಮಾಡರ್ನ್ ಮೆಡಿಸಿನ್ ಲ್ಯಾಬೊರೇಟರಿ, ಎಲ್ಲ ರೀತಿಯ ಬ್ಲಡ್ ಟೆಸ್ಟ್ ಹಾಗೂ ಯೂರಿನ್ ಟೆಸ್ಟ್, ECG, ಮೈನರ್ OT, ಡೇ ಕೇರ್. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಸಂಪರ್ಕಿಸಿ ಸಿಎಂಸಿ ಕ್ಲಿನಿಕ್, ವರ್ಣಂ ಕಾಂಪ್ಲೆಕ್ಸ್, ನಿಯರ್ ಪೊಲೀಸ್ ಸ್ಟೇಷನ್, ನಾಪೋಕ್ಲು. ಕಾಲ್ 814-717-328. ಜಾಹೀರಾತುಗಳು ಪ್ರಸಾರವಾದವು. ಈಗ ನಿಧನ ವಾರ್ತೆ. ಕಡಂಗ ಅರಪಟ್ಟು ಕಾರಳನ ಪಾಲಚಂಡ ವಿಶ್ವನಾಥ್ ನಂಜಪ್ಪ ಇಂದು ಮರಣಪಟ್ಟಿದ್ದು, 94 ವಯತ್ತರ ಪಾಲಚಂಡ ವಿಶ್ವನಾಥ್ ನಂಜಪ್ಪ ಅಂಗಡ ಚಾವು ತಡಿನ ಮೂವ ಬೀರುಗ ಗ್ರಾಮ ಅಜ್ಜಮಡ ಗಂಗಾ ಬೋಪಣ್ಣ ಅಂಗಡ ಮನೆಯಲ್ಲಿ ಬೆಚ್ಚಿತ್ತು. ಅಕೇರಿ ಕಾರ್ಯ ನಾಳೆ ಪೊಲಕ 11 ಗಂಟೆಗೆ ಅರಪಟ್ಟಲುಳ್ಳ ಪಾಲಚಂಡ ಒಕ್ಕ ಕ್ಯಾಕೊಳ ನಡಪಂದು ಒಕ್ಕಕಾರ ಅರಿಚಿಟ್ಟಿತು. ವೆಸ್ಟ್ನಮಲೆ ಕಾರಳನ ಮೇಕಟ್ಟಿ ಮನೆ ಚಟ್ಟಂಗಡ ಬೋಸ್ ಬೋಪಯ್ಯ ಇಂದು ಮರಣಪಟ್ಟಿತು. 45 ವಯತ್ತರ ಚಟ್ಟಂಗಡ ಬೋಸ್ ಬೋಪಯ್ಯ ಅಂಗಡ ಅಕೇರಿ ಕಾರ್ಯ ನಾಳೆ ಪೊಲಕ ಅಂಗಡ ಸ್ವಂತ ಮನೆ ನಡಪಂದು ಒಕ್ಕಕಾರ ಅರಿಚಿಟ್ಟಿತು. ಕುಂಜಿಲ ಕಕ್ಕಬೆ ಗ್ರಾಮತ್ರ ನಂಬುಡಮಂಡ ಭಾಗೀರಥಿ ಭಾಗಿ 64 ವಯತ್ತಲು ಇಂದು ಮರಣಪಟ್ಟಿತು. ತಾಮನೆ ಮೂಕೊಂಡ ಎಂಗಡ ಅಕೇರಿ ಕಾರ್ಯ ನಾಳೆ ಮಧ್ಯಾಹ್ನ ಕುಂಜಲ ಗ್ರಾಮತ್ತು ಸ್ವಂತ ಮನೆ ನಡಪಂದು ಒಕ್ಕಕಾರ ಅರಿಚಿಟ್ಟಿತು. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದೇನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಮಡಿಕೇರಿರ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನತುಳ ಅಮರ್ ಜವಾನ್ ಸ್ಮಾರಕಕ್ಕೆ ಕಾರ್ಗಿಲ್ ವಿಜಯ್ ದಿವಸ ತ್ರಮಾರಿಪತ್ ಇಂದು ರೋಟರಿ ವುಡ್ಸ್ ರಾದನೆಲು ಪೂ ಹುಟ್ಟಿತು ಗೌರವ ಕಾಡ್ಚಿ ಅನ್ನನೆ ಜಿಲ್ಲಾಧಿಕಾರಿ ಡಾಕ್ಟರ್ BC ಸತೀಶ್ ರೇಂಗ ಜಿಲ್ಲಾಡಳಿತ ಪರ ಆಯ್ತು ದೇಶಕ್ಕಾಯ್ತು ಪ್ರಾಣ ಕಳೆದಂಡ ಪಟ್ಟಾಳಕಾರಕ್ಕೆ ಗೌರವ ಕಾಡ್ಚಿ ಅಲ್ಲಿಂಜ ತಕ್ಪರ್ದ ನಿವೃತ್ತ ಮೇಜರ್ ವೆಂಕಟಗಿರಿ ಕಾರ್ಗಿಲ್ ಪಡೆ ಎಣ್ಣುವುದು ಇತಿಹಾಸತ್ರ ಘಟಕತ್ ಇತಿಹಾಸತ್ರ ಪುಟ್ಟತ್ತು ಪಟ್ಟಾಳಕಾರಡ ತ್ಯಾಗ ಬಲಿದಾನ ಶಾಶ್ವತವಾಯಿತು ದಾಖಲಾಯಿತು ಭಾರತತ್ರ ಪಟ್ಟಾಳಕಾರಡ ಧೈರ್ಯ ನೈಪುರ ಫಲವೇ ಕಾರ್ಗಿಲ್ ವಿಜಯ ಆಯಿತುಂಡು ನಣುಚಿ ಈ ಸಂದರ್ಭದ ಜಿಲ್ಲಾಧಿಕಾರಿ ರೇಂಗ ಮೇಜರ್ ವೆಂಕಟಗಿರಿ ರೇಂಗಕ್ಕೆ ರೋಟರಿ ಉಡ್ಸರ ಪರ ಆಯಿತು ಸನ್ಮಾನ ಮಾಡಿತು ಗೌರವ ಕಾಡ್ಚಿ ಅನ್ನನೆ ಮಾಜಿ ಪಟ್ಟಾಳಕಾರಡ ಸಂಗತಂಜ ಪ್ರಾಣ ಕಳೆದಂಡ ಪಟ್ಟಾಳಕಾರಕ್ಕೆ ಗೌರವ ಕಾಡ್ಚಿ ಈ ನೇರತ್ ಅಮರ ಜವಾನ್ ಸ್ಮಾರಕತ್ ಭಾರತತ್ರ ಓಜ ಎಕ್ಕಲು ಪಾರಿಯಂಡಿಪ್ಪ ವ್ಯವಸ್ಥೆ ಮಾಡುಂಡು ಅನ್ನನೆ ಕಾಲೋದಿ ವಿಜಯ ದಿವಸ ನಾಳಿನ ಜಿಲ್ಲಾಡಳಿತತ್ರ ಅದನ್ನೆಲ್ಲ ಕೈಕೊಂಡು ಎಣ್ಣುವ ಮನವಿನ ಜಿಲ್ಲಾಧಿಕಾರಿಗೆ ಕೊಡ್ತತ್ತು ಈ ಸಂದರ್ಭ ನಿವೃತ್ತ ಏರ್ ಮಾರ್ಷಲ್ KC ಕಾರ್ಯಪ್ಪ ಕೂಡನಿಕೆ ಮುಖ್ಯ ಪಟ್ಟಂಗ ಹಾಜರಿಂಜತ್ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ರಡಿಲು ರೈತಂಗಡ ಆದಾಯ ಪೊಂದು ಚುಡುವಕ್ಕ ಜಿಲ್ಲೆರ ಎಲ್ಲಾ ರೈತ ಕುಟುಂಬಕ್ಕ ಕಾಲೋದಿ 6000 ರೂಪಾಯಿಯನ್ನ 4 ತಿಂಗಳಕ್ಕೊಮ್ಮ 3 ಕಂತಲು ರೈತಂಗಡ ಖಾತೆಗೆ ಜಮಾ ಮಾಡಿಯೇನುಂಡು. ಜಿಲ್ಲೆರ ಸುಮಾರು 49,589 ಜನ ನೋಂದಣಿ ಮಾಡಿಯಂಡಿತ. ಆನಗುಂಡು ಈ ಯೋಜನೆ ಅರ್ಹ ಫಲಾನುಭವಿಯಕ್ಕೆ ಕುಟ್ಟುವಕ್ಕ ಎಲ್ಲರೂ ಇಕೆವೈಸಿ ಮಾಡಿಯುಂಡು ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಂಗ ಶಬಾನಾ ಎಂ ಶೇಖ್ ಕೇಟಂಡಿತ. ಆಗಸ್ಟ್ 28 ವಾರತ್ರ ಎಲ್ಲಾ ನಾರಾಚೆ ದಂಡಗಂಟೆ ನೇರ ಯೋಗಾಭ್ಯಾಸದ ಮೂಲಕ ವಿಶ್ವ ದಾಖಲೆ ಮಾಡೋಕಾಯಿತು. ಯೋಗನಾಥ್ ಕಾರ್ಯಕ್ರಮತ್ನ ಏರ್ಪಾಡು